ಪೇಟೆ ಎಫ್ಎಂ ಕೇಂದ್ರ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿಯ ಅನುಭವ ಕುರಿತು ಸಂಡೂರು ತಾಲೂಕು ಯಶವಂತನಗರದ ಯುವ ರೈತರಾದಂತಹ ಮೆಹಬೂಬ್ ಸುಬಾನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಯಶವಂತ ನಗರದ ಯುವ ರೈತರಾಗಿರ್ತಕ್ಕಂಥ ಮೆಹಬೂಬ್ ಸುಬಾನ್ ಅವರು ನಮ್ಮ ಜೊತೆಗಿದ್ದಾರೆ. ಯುವ ರೈತರು ಅವರು ತಮ್ಮ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ವಿಶೇಷವಾಗಿ ಸಾವಯವದ ಕಡೆಗೆ ಹೆಚ್ಚು ಒಲವು ಇರತಕ್ಕಂಥ ಈ ರೈತರು ತಮಗೆ ತಿಳಿದಿರ್ತಕ್ಕಂಥ ಜ್ಞಾನವನ್ನ ಸಾವಯವ ಕೃಷಿಯಲ್ಲಿ ಬೇರೆ ಬೇರೆ ಬೇರೆ ಬೇರೆ ಪ್ರಯೋಗಗಳನ್ನೆಲ್ಲ ಮಾಡ್ತಾ ತಮ್ಮ ಗ್ರಾಮದ ಬೇರೆ ಬೇರೆ ರೈತರಿಗೂ ಸಹಿತ ಈ ಸಾವಯವ ಕೃಷಿಯ ವಿಸ್ತರಣೆ ಮಾಡುವಂತ ಕೆಲಸದಲ್ಲೂ ಸಹಿತ ತೊಡಕೊಂಡಿದ್ದಾರೆ. ನಮಸ್ಕಾರ ಮೆಹಬೂಬ್ ಸುಬಾನ್. ನಮಸ್ಕಾರ ಸರ್. ಸುಬಾನ್ ಅವರೇ, ಕೃಷಿ ನಿಮ್ಮ ಅಪೇಕ್ಷೆಯಿಂದ ಬಂದಿದ್ದ ಅಥವಾ ಒತ್ತಾಯದಿಂದ ಮಾಡ್ತಾ ಇದ್ದ, ಅನಿವಾರ್ಯಕ್ಕಾಗಿ ಮಾಡ್ತಾ ಇದ್ದ? ಇಲ್ಲ ಸರ್, ಆಕ್ಚುಲಿ ಈಗ ಕೃಷಿ ಅನ್ನೋದೆಲ್ಲರೂ ಧಿಕ್ಕರಿಸ್ತಾ ಇದಾರೆ. ಮೊಟ್ಟ ಮೊದಲನೇ ಆಗಿ ನನಗೆ ಕೃಷಿ ಈಗಿಂದಲ್ಲ, ನಾನು ಹುಟ್ಟಿದಾಗಿನಿಂದಲೂ ನನಗೆ ನಮ್ಮ ಅಪ್ಪ ಅಮ್ಮವರೆಲ್ಲ, ನಾವು ದೊಡ್ಡ ಫ್ಯಾಮಿಲಿ ಸರ್ ನಮ್ದು. ಆಕ್ಚುಲಿ ಅವರೆಲ್ಲ ಹೇಳ್ತಿದ್ರು ನನಗೆ, ನಮ್ಗೆ ಏನ್ ಮನೆ ಬೇಡ ಏನ್ ಬೇಡ, ನನಗೆ ಒಂದು ಎಕರೆ ಜಮೀನ್ ಬೇಕು ಅನ್ನೋ. ನಾನು ಇವಾಗಿಂದನಲ್ಲ ಚಿಕ್ಕಂದಿನಿಂದನು. ಸೊ ಅಮ್ಮ ಯಾರಿಗೆ ಏನಾದ್ರೂ ಕೊಡ್ರಿ ನಮ್ಮ ಅಣ್ಣ ತಮ್ಮಂದ್ರಿಗೆ, ಬಟ್ ನನಗೆ ಒಂದ್ ಎಕರೆ ಸೀಮಿತಗೊಳಿಸ್ಬೇಕು ಅಂತ ಹೇಳ್ತಾ ಇದ್ದೆ ನಮ್ಮ ಅಪ್ಪ ಅಮ್ಮರಿಗೆ. ಏನಕ್ಕಂದ್ರೆ ನನಗೆ ಅದು ಅದೊಂದೇನೋ ಒಂದು ಸ್ಪೆಷಲ್ ಅಟ್ಯಾಚ್ಮೆಂಟ್ ಇದೆ ನನಗೂ ಪ್ರಕೃತಿಗೂ. ಸೊ ಪ್ರಕೃತಿ ಒಳಗೆ ಬದುಕೋದ್ರಿಂದನೇ ನಮಗೆ ಒಂದು ಜೀವನದ ದಾರಿ ಅತ್ಯುನ್ನತಕ್ಕೆ ಹೋಗ್ತಿದೆ. ನಮ್ಮ ಆರೋಗ್ಯನ ಸುಧಾರಣೆ ಕಾಣ್ಬೋದು ಮುಖ್ಯವಾಗಿ. ಆಮೇಲೆ ಸಮಾಜಕ್ಕೆ ಏನೋ ಒಂದು 4 ಮಂದಿಗಾದ್ರೂ ಊಟ ಹಾಕುವಂತ ಯೋಗ್ಯತೆ ನಾವು ಪಡ್ಕೊಳ್ತೀವಿ ಅನ್ನೋ ಭಾಗ್ಯದಿಂದ ನನಗೆ ಕೃಷಿ ಅಂದ್ರೆ ತುಂಬಾ ಅಚ್ಚುಮೆಚ್ಚು. ಎಷ್ಟೆಕರೆ ಭೂಮಿ ಇದೆ? ನಾವು ತುಂಬಾ ಬಹಳಷ್ಟು ಬಡವರಿದೀವಿ. ನಮಗೆ 1 ಎಕರೆ ಅಷ್ಟೇ ಭೂಮಿ ಇರುವಂತದ್ದು. ಅದರಲ್ಲಿ ಕೂಡ ಈಗ ನಮ್ಮ ಅಣ್ಣ ತಮ್ಮಂದ್ರ ಭಾಗವಾಗಿ ನನಗೆ 1 ಎಕರೆ ಲಭಿಸಿರುವಂತದ್ದು. ಎಲ್ಲರಿಗೂ ಹಂಚಿಕೆಯಾಗಿ ಒಂದೆಕರೆ ಲಭಿಸಿರುವಂತದ್ದು. ಏನೇನು ಬೆಳೀತಿದ್ರು 1 ಎಕರೆ ಸರ್? 1 ಎಕರೆಯಲ್ಲಿ ಮುಂಚೆ ನಾವು ಈಗ ಒಣಕಲ್ ಭೂಮಿನೇ ಮಾಡ್ತಾ ಇದ್ವಿ. ಅದ್ರಲ್ಲಿ ಸಾಕಷ್ಟು 5 ಬೋರ್ವೆಲ್ ಹಾಕ್ಸಿದ್ವಿ. ಸೊ 5 ಬೋರ್ವೆಲ್ ಅಲ್ಲಿ 1 ಬೇರಲ್ ಮಾತ್ರ ಸಕ್ಸಸ್ ಆಗಿ 1 ಇಂಚಿನ ನೀರ್ ಕಂಡಿದ್ವಿ. 1.5 ಇಂಚ್ ನೀರ್ ಬಂದಿದೆ. ಅದ್ರಲ್ಲಿ ಈಗ ನಾನು 2 ವರ್ಷ ಆಯ್ತು ಸರ್. ನಾನು ಪೂರ್ತಿ ಪರಿಪೂರ್ಣವಾಗಿ ನಾನು ಕೃಷಿಯಲ್ಲಿ ಇನ್ವಾಲ್ವ್ ಆಗಿ 2.5 ವರ್ಷ ಆಯ್ತು ಸರ್. 2.5 ವರ್ಷದಲ್ಲಿ ನಾವು ಸುಗಂಧರಾಜ ಹೂವನ್ನ ಹಾಕಿದ್ವಿ. ನ್ಯಾಚುರಲ್ ಆಗಿ ಸುಗಂಧರಾಜನ ಹೂವನ್ ಕೂಡ ಬೆಳೆದಿದ್ವಿ. ಆಮೇಲೆ ಅದು ಚೆನ್ನಾಗಿ ಒಂದ್ ಸ್ವಲ್ಪ ದಿನ ಆಯ್ತು. ಅದಾದ್ಮೇಲೆ ನೀರು ಕೈ ಕೊಡ್ತು ಅನಾವೃಷ್ಟಿಯಾಗಿ. ಸೊ ಹಾಗಾಗಿ ಆ ಬೆಳೆನ ಕಳ್ಕೊಳಕಾಯ್ತು. ಕಳ್ಕೊಂಡ್ವಿ. ಪ್ರಕೃತಿ ನಮ್ಗೆ ಏನ್ ಕೊಡುತ್ತೆ ಸ್ವೀಕರಿಸೋದು ಮೊದಲ ಧರ್ಮ ನಮ್ದು. ಹಾಗಾಗಿ ಅದನ್ನ ಬಿಟ್ವಿ. ಅದನ್ನ ಬಿಟ್ಟು ಈಗ ಮತ್ತೆ ತೋಟಗಾರಿಕೆ ಕಡೆ ನಮ್ಮ ಒಲವು ಚಾಲು ಆಗಿದೆ. ಸೊ ಈಗ ನಾನು ನನ್ನದೇ ಆದಂತಹ ಸಾವಯವ ಪದ್ಧತಿಯಲ್ಲಿ 4,000 ಹೆಚ್ಚು ಅಡಿಕೆ ಗೋಟ್ಗಳನ್ನ ತಂದು, ಸೀಡ್ಲಿಂಗ್ಸ್ ಅಂತಾರಲ್ಲ, ಸೀಡ್ಲಿಂಗ್ಸ್ ನ ತಂದು ಆ ಗೋಟಿನಿಂದ ನಾನು ಸಸಿಯನ್ನ ಮಾರ್ಪಟ್ಟು ನಮ್ಮ ಊರಿನ ಸುತ್ತಮುತ್ತಲ ರೈತರಿಗೆ ಎಲ್ಲರಿಗೂ ಕೂಡ ಆ ಸಸಿಯನ್ನು ಸೇಲ್ ಮಾಡಿದೀನಿ. ಪರಿಪೂರ್ಣವಾಗಿ 1% ಕೂಡ ಇನಾರ್ಗಿಕ್ ಮೆಟೀರಿಯಲ್ಸ್ ನಾನು ಅಪ್ಲೈ ಮಾಡಿಲ್ಲ. ಲೈಕ್ ಯೂರಿಯಾ, DAP ಆ ತರದ ಯಾವುದೇ ಆದಂತ ರಾಸಾಯನಿಕ ಗೊಬ್ಬರಗಳಿದಾವಲ್ಲ ಅದರ ಬಳಕೆ ಶೂನ್ಯ ಅಂತ ಹೇಳ್ಬೋದು. ಸೊ ನನ್ನ ಜಮೀನಲ್ಲಿ ಈಗ ಅದನ್ನ ಶೂನ್ಯ ಬಳಕೆ ಮಾಡಿ ಯೂರಿಯಾ ಮತ್ತೆ DAP ಬಳಸುವಂತ ರೈತರಿಗೆ ಕೂಡ ನಾನು ಸಜೆಸ್ಟ್ ಮಾಡುವಂತದೇ ಸರ್, ಅದನ್ನ ಬಳಸಬೇಡಿ. ಅದನ್ನ ಬಳಸಿದ್ರೆ ನಮ್ಮ ಭೂಮಿ ಮರುಭೂಮಿ ಆಗತ್ತೆ. ನೀರನ್ನ ಹೀರ್ಕೊಳ್ಳುವಂತ ಶಕ್ತಿಯನ್ನ ನಮ್ಮ ಭೂಮಿ ಕಳ್ಕೊಳ್ತೀವಿ. ಆ ಉದ್ದೇಶಕ್ಕೋಸ್ಕರ ನಾನು ಕೂಡ ಒಂದು ರೈತ ಸಂಘದ ಅಧ್ಯಕ್ಷನಾಗಿ ಈ ಒಂದು ನಮ್ಮ ಎಲ್ಲಾ ರೈತರು ಕೂಡ ಸೇರಿಸ್ಕೊಂಡು ಅದರ ಬಗ್ಗೆ ಒಂದು ಜ್ಞಾನಾರ್ಜನೆಯನ್ನ ನೀಡ್ತಾ, ನನಗೆ ನನ್ನ ಜ್ಞಾನ ಎಷ್ಟಿದೆಯೋ ಆ ಜ್ಞಾನ ಮಟ್ಟಕ್ಕೆ ಅವರಿಗೆ ಒಂದು ಜ್ಞಾನವನ್ನ ನೀಡ್ತಾ ಸಾಕ್ತಾ ಇದ್ದೀನಿ ನನ್ನ ಜೀವನ. ಅಂದ್ರೆ ಈಗ ನೀವು ಅಡಿಕೆ ಸಸಿಗಳನ್ನ ಸಿದ್ಧತೆ ಮಾಡಿ ಮಾರಾಟ ಮಾಡ್ತಾ ಇದ್ದೀರಿ? ಮಾರಾಟನು ಮಾಡಿದ್ವಿ ಸರ್. ಪ್ಲಸ್ ನಾನು ಕೂಡ 1 ಎಕರೆಗೆ ಈಗ ಅಡಿಕೆ ಸಸಿನ ಹಾಕಿ ಒಂದು 4 ತಿಂಗಳಾಗಿದೆ ಸರ್. 4 ತಿಂಗಳಾಗಿದೆ. ಇದ್ರ ಜೊತೆಗೆ ಬೇರೆ ಏನು ನಿಮ್ಮ 1 ಎಕರೆ? ಈಗ ಅದರಲ್ಲಿ ಮಲ್ಟಿ ಕ್ರಾಪ್ ಆಗಿ ನಾನೀಗ ಪಪ್ಪಾಯನ ನೆಟ್ಟಿದ್ದೀನಿ ಸರ್. ಓಹೋ. ಈಗ ಪಪ್ಪಾಯಿ ಒಂದು 600 ಗಿಡಗಳನ್ನ ತಂದು 12 ರೂಪಾಯಿ ಒಂದು ರೇಟ್ ಪರ್ ಸ್ಪೀಸಸ್ ನ ಪಪ್ಪಾಯಿ ಗಿಡನ ತಮ್ಮಂದು ಹಾಕಿದ್ದೀನಿ ಸರ್. ಇದಕ್ಕಿಂತ ಮುಂಚೆ ನಿಮ್ಮ ಭೂಮಿಯಲ್ಲಿ ಯಾವ್ಯಾವ ಫಸಲುಗಳನ್ನ ತಗೊಂಡಿದ್ರಿ ನೀವು ಈಗಾಗಲೇ? ಮೊದಲನೇದಾಗಿ ಹೇಳ್ತೀನಿ ಸರ್, ಬೋರ್ ಹಾಕ್ಸಿದ್ಮೇಲೆ ನಾವು ಸುಗಂಧರಾಜನ ತಗೊಂಡಿದ್ವಿ. ಅದರಿಂದ ಸಾಕಷ್ಟು ಸ್ವಲ್ಪ ಲಾಭನೂ ಬಂತು. ಆಮೇಲೆ ಅನಾವೃಷ್ಟಿ ಕಾರಣದಿಂದ ಅದು ನಮಗೆ ನೀರನ್ನ ಲಭಿಸಲಕ್ಕ ಆಗಲಾರ್ದೆ, ನೀರನ್ನು ಉಣಿಸಲಾರ್ದೆ. ಎಷ್ಟು ವರ್ಷ ಬೆಳೆಸಿದ್ರಿ ಅದು? ಅದು ಒಂದು 1 ಇಯರ್ ಮಾಡಿದ್ವಿ ಸರ್.

ಪಾಯಿಂಟ್ 5 ಮೆಗಾಹರ್ಟ್ಸ್ ಅಥವಾ 2.98 ಮೀಟರ್ಗಳ ತರಂಗಾಂತರಗಳಲ್ಲಿ ಹೊಸಪೇಟೆ ಆಕಾಶವಾಣಿ ಕೇಂದ್ರದಿಂದ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರುಗಳ ಧ್ವನಿಯಲ್ಲಿ ಕೃಷಿ ಗೀತೆಯನ್ನು ಕೇಳ್ತಾ ಇದ್ದೀರಿ. ಕೊನೆಯ ಗೀತೆ ನಿಮಗಾಗಿ. ಬೇಕಾನ